ಹೂವು ಯಾರ ಮುಗಿದು ಯಾರ ಒಲವು ಯಾರ ಕಡೆಗು ಯಾವ ಹೂವು ಯಾರ ಮುಡಿಗು ಯಾರ ಒಲವು ಯಾರ ಕಡೆಗು ಯೂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೂ ಯಾವ ಹೂವು ಯಾರ ಮುಡಿಗು ಯಾರ ಒಲವು ಯಾರ ಕಡೆಗು ಒಂದು ಭಾವನೆ ಕಂಡಲೇನೋ ಕಾಮನೆ ಮುಖದಿ ಒಂದು ಭಾವನೆ ಕಂಡಲೇನೋ ಕಾಮನೆ ಕೂದು ಮನದ ಯೋಚನೆ ಕೂದು ಮನಕ್ಕೆ ಸೂಚನೆ ಯಾರು ಅರಿಯಲಾರಲು ಯಾರ ಪಾಲು ಯಾರಿದು ಯಾರಿದು ಯಾವ ಹೂವು ಯಾರ ಮುಡಿಗು ಯಾರ ಒಲವು ಯಾರ ಕಡೆಗು ಸುಮವು ಅರಳಿತು ದುಂಬಿಯನ್ನು ಹೋಲಿಸಿತು ಒಂದು ಸುಮವು ಅರಳಿತು ದುಂಬಿಯನ್ನು ಹೋಲಿಸಿತು ಮೋಹ ಪಾಶ ಎಸೆಯಿತು ಒಂದು ಪಾಠ ಕಲಿಸಿತು ಇಂಥ ಪಾಠ ಕಲಿಸಲು ಗುರುವು ಯಾರು ಯಾರಿಗೂ ಯಾರಿಗೂ ಯಾವ ಹೂವು ಯಾರ ಮುಡಿಗು ಯಾರ ಒಲವು ಯಾರ ಕಡೆಗು ಎಂದು ಮನವ ತಟ್ಟಿತು ಎಂದು ಹುಟ್ಟಿದಾಸೆಯು ಎಂದು ಮನವ ತಟ್ಟಿತು ಮನದ ಕದವ ತೆರೆಯಲು ಬೇರೆ ಗುರಿಯ ಮುಟ್ಟಿತು ಯಾರು ಹೇಳಬಲ್ಲರು ಯಾರ ಪಯಣ ಎಲ್ಲಿಗೂ ಎಲ್ಲಿಗೂ ಯಾವ ಹೂವು ಯಾರ ಮುಡಿಗು ಯಾರ ಒಲವು ಯಾರ ಕಡೆಗು ಯೂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೂ ಯಾವ ಹೂವು ಯಾರ